ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಈಗ ಕೆಲವು ಚಿತ್ರಗೀತೆಗಳು. ಈ ಕಾರ್ಯಕ್ರಮದಲ್ಲಿ ಇಂದು ವಾಣಿ ಜಯರಾಮ್ ಹಾಡಿರುವ ಕೆಲವು ಗೀತೆಗಳನ್ನು ಕೇಳುವಿರಿ. ಪ್ರಾರಂಭಕ್ಕೆ ಅಪರಂಜಿ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಕೋರಿತು ಸ್ವಾಗತ ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ ರಾಧೆಯ ಮೋಹದ ಮೋಡಿಗೆ ಕೂತು ಕೃಷ್ಣನು ಬಂದ ನಗು ನಗು ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ ರಚಿಸಿದ್ದಾರೆ ರಾಮದಾಸ್ ನಾಯ್ಡು, ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್. ಚಿತ್ರ ಅಪರಿಚಿತ. ಪದುಕು ಕಹಿ ನೆನಪು ಸಾಪಂದು ಚಿತ್ರ ಅರ್ಚನ, ಗೀತೆಯನ್ನು ರಚಿಸಿದ್ದಾರೆ ಚಿವುದೇಶಂಕರ್, ಸ್ವರ ಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ, ಕನಿಹ ಬಾಯಿಲ್ಲಿ ಸಂತೈಸುವೆ, ಕಲಹ ಸಾಕಿನ್ನು ಕೈ ಮುಗಿಯುವೆ, ಪ್ರೀತಿ ಅತಿಯಾಗಿ ಹುಡುಗಾಟಾಡಿ ನೊಂದೇ ನಾ ನಿನ್ನ ಗದಿಯ ನೋಡಿ. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ, ಕನಿಹ ಬಾಯಿಲ್ಲಿ ಸಂತೈಸುವೆ, ಕಲಹ ಸಾಕಿನ್ನು ಕೈ ಮುಗಿಯುವೆ. ಗೀತೆಯನ್ನು ರಚಿಸಿದ್ದಾರೆ ವಿಜಯ ನರಸಿಂಹ, ರಾಗಜೋಡಣೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಚಿತ್ರ ಬಿಳಿ ಹೆಂಡತಿ. ಚಿತ್ರ ಉಪಾಸನೆ, ಗೀತ ಸಾಹಿತಿ ಶಿವದೇಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಬೆಸುಗೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ. Life is a merry ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿ ಅವರ ಸಂಗೀತವಿದೆ. ಚಿತ್ರ ಬಾಡದ ಹೂವು. ಬದುಕು ಬಂಗಾರವಾಯಿತು. ಗೀತ ಸಾಹಿತಿ ಜೀವದೇಶಂಕರ್,